ಮಡಿ ಕಸವು ಗಿಡ ಕಾಕಿ ಕೊಳಲೂದೀದ ಮಡಿ ಕಸವು ಗಿಡ ಕಾಕಿ ಕೊಳಲೂದೀದ ಮಡಿ ಕಸದು ಗಿಡ ಕಾಕಿ ಕೊಳಲೂದೀದ ಮಡಿ ಕಸದು ಗಿಡ ಕಾಕಿ ಕೊಳಲೂದೀದ ಸರಿ ಗಮ ಪದನಿ ಸಾನಿದನಿ ಕಾಂತ ಸರಿ ಗಮ ಪದನಿ ಸಾನಿದನಿ ಕಾಂತ ಯಶೋದ ನಿನ ಮಗ ಎಷ್ಟು ಕಾಡಿದ ಯಶೋದ ನಿನ ಮಗ ಎಷ್ಟು ಕಾಡಿದ ಯಶೋದ ನಿನ ಮಗ ಎಷ್ಟು ಕಾಡಿದ ಯಶೋದ ನಿನ ಮಗ ಎಷ್ಟು ಕಾಡಿದ ಗೌಳ್ಗಿತ್ತರ ಮನೆಗೋಗಿ ಗಲಗಿಡಸಿದ ಗೌಳ್ಗಿತ್ತರ ಮನೆಗೋಗಿ ಗಲಗಿಡಸಿದ ಹಾಲು ಮೊಸರ ಅಂಗಳ ಕೇಟ ಒಕಳಾಡಿದ ಹಾಲು ಮೊಸರ ಅಂಗಳ ಕೇಟ ಒಕಳಾಡಿದ ಹಾಲು ಮೊಸರು ಅಂಗಳ ಕೇಟ ಒಕಳಾಡಿದ ಹಾಲು ಮೊಸರು ಅಂಗಳ ಕೇಟ ಒಕಳಾಡಿದ ಸರಿ ಗಮ ಪದನಿ ಸಾನಿದನಿ ಕಾಂತ ಸರಿ ಗಮ ಪದನಿ ಸಾನಿದನಿ ಕಾಂತ ಯಶೋದ ನಿನ ಮಗ ಎಷ್ಟು ಕಾಡಿದ ಯಶೋದ ನಿನ ಮಗ ಎಷ್ಟು ಕಾಡಿದ ಯಶೋದ ನಿನ ಮಗ ಎಷ್ಟು ಕಾಡಿದ ಯಶೋದ ನಿನ ಮಗ ಎಷ್ಟು ಕಾಡಿದ ದೇದರೆ ಕುಂಬಾರ ಗಜಿ ಬೇಂದಿಗೆ ಮಾಡೆ ಗಜ ಅರವಿನಲ್ಲಿ